ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ರೈತ ಬಾಂಧವರೇ ನಮಸ್ಕಾರ. ನಾನೀಗ ಬಾಗಲಕೋಟೆ ಜಿಲ್ಲೆಯ ಸುನಗ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಪ್ರಗತಿಪರ ರೈತರಾದ ಉಮೇಶ್ ಬಸಂತಪ್ಪ ಮೇಟಿ ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವರು ತಮ್ಮ ವ್ಯವಸಾಯದ ಬಗ್ಗೆ ಪಾಲಿ ಹೌಸ್ ಅಂದ್ರೆ ಇಲ್ಲಿ ಒಂದು ವಿಶೇಷ ಅಂದ್ರೆ ಇವರು ಪಾಲಿ ಹೌಸ್ ಅಂತ ಮಾಡಿದ್ದಾರೆ, ನೆರಳು ಮನೆ, ಅದರ ಬಗ್ಗೆ ಅವರು ಮಾತಾಡಕ್ಕಿದ್ದಾರೆ. ಹಾಗೆ ಇವರು ಕಬ್ಬು ಬೇಸಾಯ ಕೂಡ ಮಾಡ್ತಾ ಇದ್ದಾರೆ. ಇದರೆಲ್ಲ ಬಗ್ಗೆ ನಾವು ತಿಳ್ಕೊಳ್ಳುವ. ನಮಸ್ಕಾರ ಉಮೇಶ್ ಬಸಂತಪ್ಪ ಮೇಟಿ ಅವರೇ. ನಮಸ್ಕಾರ ಸರ್. ಉಮೇಶ್ ಬಸಂತಪ್ಪ ಮೇಟಿ ಅವರೇ, ನೀವೊಬ್ರು ಪ್ರಗತಿಪರ ರೈತ. ಪ್ರಗತಿಪರ ರೈತ ಅಂದ್ರೆ ಗೊತ್ತಾಗುತ್ತೆ ನಿಮ್ ಪಾಲಿ ಹೌಸ್ ನೋಡಿದ್ರೆ. ಈ ಪಾಲಿ ಹೌಸ್ ಇದೆಯಲ್ಲ, ಇದು ಯಾವಾಗ ನೀವು ಮಾಡಿದ್ರಿ? ಎಷ್ಟು ವರ್ಷ ಆಯ್ತು ಈ ಪಾಲಿ ಹೌಸ್ ಮಾಡಕ್ಕೆ? ಸುಮಾರು 4 ವರ್ಷ ಸರ್ ಮಾಡಿ. 4 ವರ್ಷದಿಂದ ನಾವು ಫಸ್ಟ್ ಕ್ರಾಪ್ ಕ್ಯಾಪ್ಸಿಕಮ್ ಮಾಡಿ ಸರ್. ಕ್ಯಾಪ್ಸಿಕಮ್ ಹಸಿ ಗ್ರೀನ್ ಅಂತ ಸರ್, ರಿಜವಾನ್ ಕಂಪನಿದ ಮಾಡಿ ಸರ್. ಫಸ್ಟ್ ನಾವು ಅದನ್ನ 20-28 ಟನ್ ತೆಗೆದ ಸರ್, ನಾವು 20 ಗುಂಟೆಲಿ ಸರ್. ಈಗ ಮತ್ತೆ 2ನೇ ಕ್ರಾಪ್ ಸರ್, ಮತ್ತೆ ಈಗ ನಾವು ಲೋಕಲ್ ಕ್ಯಾಪ್ಸಿಕಮ್ ಮಾಡಿ ಸರ. ಅಲ್ಲ, ನೀವು ಫಸ್ಟ್ ಈ ಪಾಲಿ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಬೆಳೆಸಿದ್ರಿ? ಹೌದು ಸರ್. ಸರಿ, ಈಗ ಈ ಒಂದು ಪಾಲಿ ಹೌಸ್ ಮಾಡ್ಬೇಕಂತ ಒಂದು ಐಡಿಯಾ ಹೇಗೆ ನಿಮ್ಗೆ ಗೊತ್ತಾಯ್ತು? ಪಾಲಿ ಹೌಸ್ ಮಾಡುವ ಒಂದು ಅನಿವಾರ್ಯತೆ ಹೇಗೆ ಬಂತು? ಯಾತಕ್ಕಾಗಿ ನೀವು ಈ ಪಾಲಿ ಹೌಸ್ ಮಾಡಿದ್ರಿ ಅಂತ ಹೇಳಿ? ಈಗ ನಮ್ಮ ಮನೆಯಲ್ಲಿ ಸರ್, ನಾವು ಈಗ 7 ಲಕ್ಷ ಕ್ಷೇತ್ರ ಐತೆ ಸರ್ ನಮ್ದು. ನಾವು ಒಟ್ಟೆ ಕಬ್ಬ ಬೆಳೆಯೋದಾದ್ರ ನಮ್ಮ ದುಡಿಮೆಗೆ ಇದು ಆಗಲ್ಲ ಸರ್. ಅದ್ರ ಸಂಬಂಧ ನಾವು 20 ಗುಂಡಿ ಏನಾದ್ರೂ ಬೇರೆ ಒಂದು ಇದು ಮಾಡಿ ಒಂದ್ ಏನಾದ್ರೂ ನಾವು ಇದು ನೋಡ್ಬೇಕಂತೇಳಿ ಈಗ ಪಾಲಿ ಹೌಸ್ ಕೈಗೊಂಡೆ ಸರ್. ಅಂದ್ರೆ ಪಾಲಿ ಹೌಸ್ ಬಗ್ಗೆ ನಿಮ್ಗೆ ಒಂದು ತಿಳುವಳಿಕೆ ಇತ್ತು, ಎಷ್ಟು ನೀವು ಓದಿದ್ರಿ? ನಾವು PUC ಸೆಕೆಂಡ್ ಇಯರ್ ಓದಿವಿ ಸರ್. ಅಲ್ಲ, PUC ಸೆಕೆಂಡ್ ಇಯರ್ ಓದ್ತಾ ಇದ್ದಾಗ ನಿಮ್ಗೆ ಈ ಪಾಲಿ ಹೌಸ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದ 4-5 ಪಾಲಿ ಹೌಸ್ಗಳನ್ನು ನೋಡಿ ಬಂದಿದ್ವಿ ಸರ್. ಆಮೇಲೆ ಬಾಗಲಕೋಟೆಯಲ್ಲಿ ವಕೀಲರು ಮತ್ತ ಭಗತಿ ಅಂತೇಳಿ ಒಂದೆರಡು ಪಾಲಿ ಹೌಸ್ಗಳನ್ನು ನೋಡಿ ಸರ್. ಅದ ಸಾಕಷ್ಟು ಇಳುವರಿ ಬರಾಗತ್ತೆ ಸರ್. ನಾವು ಒಂದು ಮಾಡ್ಬೇಕನ್ನೋ ಒಂದು ಇಚ್ಛಾ ಆಯ್ತು ಸರ್. ಈಗ ಈ ಪಾಲಿ ಹೌಸ್ ಅಂತ ಅಂದ್ರೆ ನೆರಳು ಮನೆ ಅಂತ ಹೇಳ್ತೇವೆ ನಾವು, ಈ ನೆರಳು ಮನೆಯಲ್ಲಿ ಬೆಳೆಸಿದ್ರೆ ಅದೇನು ಇಳುವರಿ ಜಾಸ್ತಿ ಆಗುತ್ತ? ಹೌದು ಸರ್, ಇಳುವರಿ ಜಾಸ್ತಿ ಆಗುತ್ತೆ. ನಮ್ಗೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಸಂಬಂಧ ಯಾವುದೇ ಹೊರಗಡೆ ನಮ್ಗೊಂದು ಲಾಸ್ ಆದರೂ ಇದರೊಳಗೆ ನಾವು ಏನೋ ಅಲ್ಲಿ ಬದುಕಬಹುದಂತ ಒಂದು ಆಶಯದಿಂದ ನಾವು ಇದನ್ನು ಮಾಡಿವಿ ಸರ್. ಅಂದ್ರೆ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗುತ್ತಲ್ಲ. ನಿಮ್ ಪಾಲಿ ಹೌಸ್ ಹೊರಗಡೆ ನಿಂತಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ದೊಡ್ಡದಿದೆ. ಹೌದು ಸರ್. ಎಷ್ಟು ದೊಡ್ಡದಿದೆ ಇದು, ಎಷ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಹೇಳಿ. ಸುಮಾರು ನಾವು 1/2 ಎಕರೆ ಮಾಡಿವಿ ಸರ್. ಈಗ ಅಂದ್ರೆ 1/2 ಎಕರೆ ಅಂದ್ರೆ 20 ಗುಂಟೆ ಮಾಡಿ ಸರ್. 20 ಗುಂಟೆಯಲ್ಲಿ ನಾವು ಸುಮಾರು ಇಳುವರಿಯನ್ನು ತೆಗೆಯಕತ್ತೇವೆ ಸರ್. ಈಗ ಈಗ ನೀವು ನನ್ನ ಈಗ ಪಾಲಿ ಹೌಸ್ ಒಳಗಡೆ ನೀವು ಕರ್ಕೊಂಡೋಗಿ ಎಲ್ಲ ತೋರಿಸ್ತಾ ಇದ್ರಿ ನೀವು. ನೋಡಿ, ಮೆಣಸಿನ ಗಿಡ ಕಾಣ್ತಾ ಇದೆ, ಸುಮಾರು 8 ಫೀಟ್ 8 ಅಡಿಯಷ್ಟು ಬೆಳೆದಿದೆ ನೋಡಿ. ಬಹಳಷ್ಟು ವ್ಯವಸ್ಥೆ ಇದೆ ಅಲ್ಲಿ, ಸ್ಪ್ರಿಂಕ್ಲರ್ ಇದೆ. ಮತ್ತೆ ಮೇಲೆ ಏನದು ಪ್ಲಾಸ್ಟಿಕ್ ಅಂತ ಕಾಣ್ತದೆ ಅಲ್ಲ, ಅದು ಏನದು? ಅದು ಪ್ಲಾಸ್ಟಿಕ್ ಅಂದ್ರೆ ಸರ್, ಅದು ನಮ್ಗೆ ನೆರಳು ಮನೆ ಅಂದ್ರೆ ನಮ್ ಕ್ಲೈಮೇಟ್ ನಮ್ಮ ಉತ್ತರ ಕನ್ನಡ ಬಿಸಿಲು ಬಹಳ ಸರ್ ಜಾಸ್ತಿ. ನಮ್ಮ ಮ್ಯಾಗ ಮುಟ್ಟರ ರೋಗ ಮತ್ತೆ ಯಾವುದೇ ನಮ್ಗೆ ಕೋಲ್ಡ್ ಬೇಕಾದ್ರೆ ಕೋಲ್ಡ್ ಮಾಡ್ಕೋಬಹುದು ಸರ್, ಹಾರ್ಡ್ ಬೇಕಾದ್ರೆ ನಾವು ಹಾರ್ಡ್ ಮಾಡ್ಕೋಬೋದು. ಕ್ಲೈಮೇಟ್ ಕಂಟ್ರೋಲ್ ಮಾಡ್ಕೋಬೋದು ಸರ್. ಅಂದ್ರೆ ಕ್ಲೈಮೇಟ್ ಅಂದ್ರೆ ಟೆಂಪರೇಚರ್, ಬಿಸಿಲನ್ನು ಹೊಂದಿಸ್ಕೋಬಹುದು ಅಲ್ವಾ? ಈಗ ಪಾಲಿ ಹೌಸ್ ಈಗ ರೈತರು ರೇಡಿಯೋ ಮೂಲಕ ಈಗ ತಿಳ್ಕೊಬೇಕಾದ್ರೆ, ನನ್ಗಂತೂ ತೋರಿಸಿದ್ರಿ ನೀವು, ನಾನು ನೋಡ್ತಾ ಇದ್ದೀನಿ, ನೀವು ಪಾಲಿ ಹೌಸ್ ನ ಬೀಗ ತೆಗೆದು ಒಳಗೆ ನನಗೆ ತೋರಿಸ್ತಾ ಇದ್ರಿ ನೀವು. ಸೊ ರೈತರಿಗೆ ಒಂದು ವಿವರಿಸಿ ಹೇಗಿದೆ ಅಂತ ಒಂದು ಸ್ವಲ್ಪ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಅವರಿಗೆ. ಈಗ ಸಿತಾರ ಹಾಕಿವಿ ಸರ್, ಇದನ್ನ ನಾವು ಏನ್ ಮಾಡ್ತೀವಿ ಸರ್, ಪ್ಯಾಕೆಟ್ ತಗೊಂಡ್ಬಂದು ನಾವು ನರ್ಸರಿ ಸಂಗಮ್ ಕ್ಲಾಸ್ ಹತ್ತಲ್ಲಿ ನರ್ಸರಿಗೆ ನಾವು ಬೀಜ ಕೊಟ್ಟು ಅದ್ 40 ದಿನ ನಾಟಿ ಮಾಡಕ್ ಕೊಡ್ತೀವಿ ಸರ್. ಅಲ್ಲೇ ಅದೊಂದು ಈಗ 50% ಸಿಗುತ್ತೆ ಸರ್. ನೀವು ಈ ಪಾಲಿ ಹೌಸ್ ಮಾಡಕ್ ಹೊರಡ್ಬೇಕಾದ್ರೆ ಮೊದ್ಲು ಪಾಲಿ ಹೌಸ್ ನೋಡ್ಕೊಂಡ್ ಬರ್ಬೇಕಾಗತ್ತೆ, ಆಮೇಲೆ ಪಾಲಿ ಹೌಸ್ ಯಾರು ಮಾಡ್ತಾರ ಅವ್ರನ್ನ ಸಂಪರ್ಕ ಮಾಡ್ಬೇಕಾಗತ್ತೆ. ಅಂದ್ರೆ ನೀವಾಗಿ ಮಾಡಕ್ ಆಗಲ್ಲ, ಬಹಳಷ್ಟು ಇದೆ. ಸುಮಾರು ಎಷ್ಟು ಬಂಡವಾಳ ಹಾಕಿದ್ರಿ ನೀವು ಇದಕ್ಕೆ? ಇದಕ್ಕೆ 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್. 14 ಲಕ್ಷ ಖರ್ಚು ಮಾಡಿ ಮಾಡುವಂತ ಪಾಲಿ ಹೌಸ್ ಅಂದ್ರೆ ಬಹಳ ವಿಶೇಷವಿರುತ್ತದೆ. ಇದ್ರ ಬಗ್ಗೆ ಮೊದ್ಲು ಏನ್ ಮಾಡಿದ್ರಿ, ಈಗ ಈ ಹಂತದವರೆಗೆ ನನಗೆ ತಿಳಿಸ್ತಾ ಹೋಗಿ ಸರ್. ಫಸ್ಟ್ ಇದಕ್ಕೆ ನಮಗೆ ಬಂಡವಾಳ ಹಾಕಬೇಕಾದ್ರೆ ಬಹಳ ವಜನ ಆಯ್ತು ಸರ್. ಆಮೇಲೆ ಏನಾಯ್ತಲ್ಲ, ನಾವು ಸರ್ಕಾರಿ ಅನುದಾನ ಕೊಟ್ಟೈತೆ ಸರ್, ಅರ್ಧ ಜನರಲ್ ನಾವು ಅರ್ಧ ಸರ್ಕಾರ ಅರ್ಧ ಅನುದಾನ ಕೊಟ್ಟೈತಿ. ಕೈಲೇ ಮಾಡಿ ಬಂಡವಾಳ ಹಾಕಿ ಇದನ್ನ ಮಾಡಿ ಸರ್. ಅಂದ್ರೆ ನೀವು ಬಂಡವಾಳ ಹಾಕದನ್ನ ಮಾಡಕ್ ಆಗಲ್ಲ, ಬಹಳ ದೊಡ್ಡದಾದ ಒಂದು ಬಂಡವಾಳ ಬೇಕಾಗತ್ತೆ. ಸುಮಾರು 14 ಲಕ್ಷ ಅಂತ ನೀವು ಹೇಳಿದ್ರಿ. 14 ಲಕ್ಷ ಅಂದ್ರೆ ಒಮ್ಮೆಲೆ ನೀವು 14 ಲಕ್ಷ ಹಾಕಬೇಕಾಗತ್ತೆ, ಕಂಪನಿಯವ್ರಿಗೆ ಕೊಡ್ಬೇಕಾಗತ್ತಲ್ಲ. ಅದೇನ್ ಕಂಪನಿಯವ್ರ ಕಂತಲ್ಲಿ ಕೊಡ್ತಾರ, ಅಂತದೇನು ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ನಾವು ಕಂಪ್ನಿಗೆ ನಾವು ಕೊಡ್ಬೇಕಾಗ ಸರ್. ಸರ್ಕಾರ ಏನಾಯ್ತಲ್ಲ, ನಾವು ಇವತ್ತು ಶೆಡ್ ರೆಡಿ ಆದ್ರಿಂದ ಪಾಲಿ ಹೌಸ್ ರೆಡಿ ಆಯ್ತು ಸರ್, ಅವ್ರ ಅನುದಾನ ಡೈರೆಕ್ಟ್ ಅವ್ರ ನಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ ಜಮಾ ಮಾಡ್ತಾರೆ ಸರ್. ಅಂದ್ರೆ ಯಾರು ಪಾಲಿ ಹೌಸ್ ನಿಮ್ಗೆ ಕಟ್ಟಿ ಕೊಡ್ತಾರೆ ಆ ಕಂಪನಿ ಅವರಿಗೆ ಸರ್ಕಾರ ಅವ್ರು ಕೊಟ್ಬಿಡ್ತಾರೆ ಡೈರೆಕ್ಟ್ ಆಗಿ. ಆದ್ರೆ ಅದಕ್ಕಿಂತ ಮೊದಲು ನೀವು ಇಲಾಖೆಗೆ ತಿಳಿಸ್ಬೇಕಲ್ಲ ಯಾವ್ದು ಇಲಾಖೆ. ಇವತ್ತು ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಇವು ಕೃಷಿ ಭಾಗ್ಯ ಒಳಗೆ ಇವತ್ತು ಅನುದಾನ ಬಂದ ಸರ್. ಅಂದ್ರೆ ಮೊದಲೇ ನೀವು ಇಲಾಖೆಗೆ ತಿಳಿಸ್ಬೇಕಾಗ್ತದೆ, ನಾನು ನೋಡಿ ಒಂದು ಪಾಲಿ ಹೌಸ್ ಮಾಡಕ್ ಹೋಗ್ತೇನೆ, ಅವರು ಇಷ್ಟು ಎಸ್ಟಿಮೇಟ್ ಕೊಟ್ಟಿದ್ದಾರೆ, ಈ ಎಸ್ಟಿಮೇಟ್ ಎಲ್ಲ ಅವ್ರಿಗೆ ಕೊಡಬೇಕು. ಪಾಲಿ ಹೌಸ್ ಮಾಡೋ ಮೊದಲೇ ಒಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಪಾಲಿ ಹೌಸ್ ಎಲ್ಲ ಆದ್ಮೇಲೆ ಕೊಡೋದು ಅದೆಲ್ಲ ಆಗುವಂತದ್ದಲ್ಲ. ನಾವು ಬೆಳಗ್ಗೆ ತಾಲೂಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನಾವು ಅರ್ಜಿ ಸಲ್ಲಿಸಿದ್ವಿ ಸರ್. ಆಮೇಲೆ ಬಾಲ್ಕೋಟಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಇವತ್ತು ಸ್ಯಾಂಕ್ಷನ್ ಆಗ ಸರ್. ಅದ ಅಲ್ಲಿ ನಮ್ಗೆ ಓಕೆ ಅಂದ ಬಳಕ ನಾವು ಅರ್ಧ ಬಂಡವಾಳ ಹಾಕಿವಿ ಸರ್. ಆ ಬಂಡವಾಳ ನಾವು ಕಟ್ಟಿದಿಂದ ನಾವು ಏನಂತ ರುಜ್ವಾನ್ ಕಂಪನಿ ಅಂದ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿವಿ ಸರ್. ಅವರು ಸ್ಕ್ವೇರ್ ಫೀಟಿಗೆ 700 ರೂಪಾಯಿ ಹಂಗೆ ನಮ್ಗೆ ಮಾಡಿ ಕೊಟ್ಟ ಸರ್. ಅದ ಗೌರ್ಮೆಂಟ್ ಅದಕ್ಕೆ 700 ರೂಪಾಯಿ ಅವ್ರು ನಮ್ಮ ಅಕೌಂಟಿಗೆ ಜಮಾ ಮಾಡಿ ನಾವು ಅವ್ರಿಗೆ ನಮ್ಮ ಕೆಲಸ ಎಲ್ಲ ನೆರಳು ಮಣಿ ಮುಗಿದ ಮೂಲಕ ಸರ್ ನಾವು ಅವ್ರಿಗೆ ಜಮಾ ಮಾಡಿ. ಅಂದ್ರೆ ನೀವು ಒಂದು ಕಂಪನಿ ಹತ್ರ ಹೋಗಿದ್ರೆ ನೀವು ಇಂಥದೊಂದು ಬೇಕಂತ ನೀವು ಹೇಳಿದ್ರಿ, ಇಲಾಖೆ ಅವರಿಗೆ ತಿಳಿಸಿದ್ರಿ, ಎಸ್ಟಿಮೇಟ್ ಎಲ್ಲ ಕೊಟ್ಟಿದ್ರಿ, ಇಂಥದೆಲ್ಲ ಕೆಲಸ ಆಗ್ಬೇಕು ನೋಡಿ. ಆದ್ರೆ ಪಾಲಿ ಹೌಸ್ ಮಾಡಿ ಕೊಡುವವರು ಬಹಳಷ್ಟು ಕಂಪನಿ ಇರ್ತದೆ, ಅವ್ರದ್ದು ರೇಟ್ ಅಲ್ಲಿ ನೋಡ್ಕೊಂಡು ಅಂದ್ರೆ ಕಡಿಮೆ ರೇಟ್ ಅಲ್ಲಿ ಮಾಡುವವರು ಇರ್ತಾರೆ, ಜಾಸ್ತಿ ರೇಟ್ ಅಲ್ಲಿ ಮಾಡುವವರು ಇರ್ತಾರೆ, ಕಡಿಮೆ ರೇಟ್ ಅಲ್ಲಿ ಮತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡುವವರು ಇರ್ತಾರೆ ಅವರು, ಅಂತವ್ರನ್ನ ನೀವು ಸಂಪರ್ಕಿಸಬೇಕಾಗ್ತದೆ. ಮತ್ತೆ ಇಲಾಖೆಯವರು ಕೂಡ ಇಂಥದೆಲ್ಲ ನೋಡ್ತಾರೆ, ಇಲಾಖೆಯವರು ಬಂದು ನೋಡಿರ್ಬೇಕು. ಇಲಾಖೆಯವರು ನೋಡ್ಯಾರ ಸರ್, ಮತ್ತೆ ಇಲಾಖೆಯವರು ಓಕೆ ಅಂದ ಬಳಕ ನಾವು ಮಾಡ್ಬೇಕಾಗ ಸರ್. ಅಂದ್ರೆ ನಿಮ್ಮ ಜಾಗವನ್ನು ಪರಿಶೀಲನೆ ಮಾಡಿಕೊಂಡು ಎಷ್ಟು ಅಡಿದು ಉದ್ದ ಅಗಲ ಹೈಟ್ ಮತ್ತೆ ಜಾಗ ಇದನ್ನೆಲ್ಲ ನೋಡ್ಕೊಂಡು ಅವರು ಅದಕ್ಕೊಂದು ಡೈರೆಕ್ಷನ್ ಕೊಡ್ತಾರೆ, ನಿಮ್ಗೆ ಅಪ್ರೂವಲ್ ಕೊಡ್ತಾರೆ, ನೀವು ಮಾಡಬೇಕಾಗುತ್ತೆ. ನೀವು ಹೇಳೋದು ಕರೆಕ್ಟ್ ಸರ್. ಅದೇನೈತಲ್ಲ ಸರ್, ಫಸ್ಟ್ ಜಾಗ ನೋಡಿ ಸರ್, ಮತ್ತೆ ಕ್ಲೈಮೇಟ್ ಎಲ್ಲ ನೋಡಿ ಸರ್. ರೋಡ್ ನಮ್ಗೆ ಮುಂದೆ ನಾವು ಪಾಲಿ ಹೌಸ್ ಇವರಿಗೆ ರೈತರಿಗೆ ಕೊಟ್ರೆ ಇವ್ರ ಎಕ್ಸ್ಪೋರ್ಟ್ಗೆ ಮತ್ತೆ ನಾವು ಬೆಳೆದ ಬೆಳೆಗೆ ಮತ್ತೆ ಎಲ್ಲ ಅನುಕೂಲ ಆಗುತ್ತೆ ಇಲ್ಲ ಎಲ್ಲ ನೋಡಿ ಸರ್ ಅವ್ರು ಫಸ್ಟ್. ಅಂದ್ರೆ ನಿಮ್ದು ಜಾಗ ಕೂಡ ಚಲೋ ಇದೆ ನೋಡಿ, ಬಾಗಲಕೋಟೆ ವಿಜಯಪುರ ಹೈವೇ ಇದೆಯಲ್ಲ, ಹೈವೇ ಪಕ್ಕದಲ್ಲಿ ಇದೆ ಅಲ್ವಾ, ಪಕ್ಕದಲ್ಲಿ ಇದ್ರೆ ಅನುಕೂಲ ಆಗುತ್ತಾ ನಿಮ್ಗೆ? ಅನುಕೂಲ ಆಗುತ್ತೆ ಸರ್. ಯಾವ ರೀತಿ ಅನುಕೂಲ ಅಂದ್ರೆ ಯಾವುದೇ ಮಾರ್ಕೆಟಿಂಗ್ ಅಲ್ಲ ಸರ್, ಮಾರ್ಕೆಟಿಂಗ್ ಹೋಗ್ಲಿ ಮತ್ತೆ ಯಾರಿಗೆ ಒಂದು ರೈತರಿಗೆ ಹಣ ನಮ್ಗೆ ಎಲ್ಲ ನೋಡ್ಲಿ ಅಂತೇಳಿ ಮೇನ್ ರೋಡಿಗೆ ಕೊಟ್ಟಾರ ಸರ್. ಈ ಬಿಳಗಿ ತಾಲೂಕಿಗೆ ಪಾಲಿ ಹೌಸ್ ಮಾಡಿದ ನಾವು ಅಷ್ಟ ಸರ್. ಈಗ ಪಾಲಿ ಹೌಸ್ ಎಲ್ಲ ನಿಮ್ಗೆ ಸರ್ಕಾರದವರಿಂದ ಅದರ ಇಲಾಖೆಯಿಂದ ಅನುಮತಿ ಸಿಕ್ತು, ನೀವು ಹೋಗ್ರಿ ಮಾಡ್ರಿ, ಆರ್ಡರ್ ಕೊಡ್ರಿ, ಚಲೋ ಇದೆ ಸರಿ ಇದೆ ನಿಮ್ ಲೆಕ್ಕಾಚಾರ ಅಂತ ಹೇಳಿದ್ಮೇಲೆ ನೀವು ಕಂಪನಿ ಅವರಿಗೆ ಹೇಳಿದ್ರಿ, ಅವರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಅದನ್ನ ಮುಗಿಸ್ಬೇಕಾದ್ರೆ ಎಷ್ಟು ಸಮಯ ತಗೋತಾರೆ ಅವರು? ಅವರು ಸುಮಾರು 2 ತಿಂಗಳು ತೊಂದ್ರೆ ಸರ್, 60 ದಿನ ತೊಂದ್ರೆ ಸರ್. ಒಂದು 2 ತಿಂಗಳಲ್ಲಿ ಆಗ್ಬಿಡ್ತದೆ ಸರ್? 2 ತಿಂಗಳ 60 ದಿನದಲ್ಲಿ ಮುಗಿಸ್ಯಾರ ಸರ್ ನಮ್ಮ ಪಾಲಿ ಹೌಸ್. ಒಂದು ಫಸ್ಟ್ ಏನ್ ಮಾಡ್ತಾರೆ ಸರ್, ತಳದಾಗ 3 ಫೂಟ್ ಮಾಡ್ತಾರೆ ಸರ್, 3 ಫೂಟ್ ಬ್ಯಾಟ್ ಕಾಂಕ್ರೀಟ್ ಮಾಡ್ಕೊಂಡು ಆಮೇಲೆ 2 ಫೂಟ್ ಹೈಟ್ ಮಾಡ್ತಾರೆ ಸರ್. 2 ಫೂಟ್ ಹೈಟ್ ಮಾಡ್ಕೊಂಡು ಅಲ್ಲಿದ್ದ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟರ್ ಬೋಟ್ ಹಾಕ್ಸರ್. ಅಂದ್ರೆ ನೀವು ಪಾಲಿ ಹೌಸ್ ಜಾಗ ತೋರಿಸ್ತೀರಿ ನೀವು ಕಂಪನಿ ಅವರಿಗೆ, ಇಲಾಖೆ ಅವರಿಗೆ, ಅದರಲ್ಲಿ ಬೆಳೆಸಿದಂತ ಒಂದು ಬೆಳೆ ಇರ್ತದಲ್ಲ, ಅದನ್ನ ಏನು ನೀವು ಎಲ್ಲ ಕಟಾವ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಡಬೇಕಾಗತ್ತೆ? ಇಲ್ಲ, ನಾವು ಕಬ್ಬ ಸರ್ ಅದ್ರಾಗ ಆಮೇಲೆ ಕಬ್ಬು ತೆಗೆದಿಂದ ನಾವು ಏನ್ ಮಾಡಿದ್ವಿ ಸರ್, ಮಾರ್ಚ್ ತಿಂಗಳಲ್ಲಿ ಅದನ್ನ ಕಟ್ರೆ ನಾವು ನೆಗಲಿ ನೆಲ ಲೆವೆಲ್ ಮಾಡಿ ಅದ ಮತ್ತೆ ಮಣ್ಣು ಬೇರೆ ಊರಲ್ಲಿ ಕೆರೆ ಸರ್, ದೈತಾಪನ್ ಕೆರೆ ಐತೆ, ಆ ಕೆರೆ ಮಣ್ಣಂತ ಅಲ್ಲಿ ನಾವು ಹಾಕಿ ಬೇರೆ ತರ ಮಣ್ಣು ಹಾಕಿ ಇದು ಮಾಡಿ ಸರ್ ಅದನ್ನ. ಅಂದ್ರೆ ಈ ಒಂದು ಕೆಲಸ ಮಾಡಬೇಕಾಗತ್ತೆ, ಇದು ಕಂಪನಿ ಅವ್ರು ಮಾಡಲ್ಲ. ಅಂದ್ರೆ ಆ ಜಾಗ ಎಷ್ಟು ಜಾಗ ಅವರು ಒಂದು ಅಳತೆ ಮಾಡ್ತಾರೆ ನೋಡಿ, ಸರ್ವೆ ಮಾಡಿ ಬಿಡ್ತಾರೆ, ಅಷ್ಟು ಜಾಗದಲ್ಲಿ ನಾವು ಮಾಡ್ತೀವಿ. ಅದ್ರ ಸುತ್ತಮುತ್ತಲ ಇದ್ದದ್ದು ಅಂದ್ರೆ ಎಲ್ಲ ನೀವು ಕ್ಲೀನ್ ಮಾಡಿ ಕೊಡ್ಬೇಕಂತ ಕಂಪನಿ ಅವ್ರು ಹೇಳ್ತಾರ? ಇಲ್ಲ, ಅದು ಕಂಪನಿ ಅವ್ರದ್ದು ಏನ್ ಸರ್, ಟಚ್ಚರ್ ಅಷ್ಟಾರ ಸರ್, ಸರ್ಕಾರದ ಅನುದಾನ ಇರಲಿ, ಇವತ್ತು ಡ್ರಿಪ್ಪಿಗೆ ಕೊಡ್ತಾರ ಸರ್, ಪಾಲಿ ಹೊಸ ಟಚ್ಚರ್ ಕಷ್ಟ ಕೊಡು ಸರ್, ಭೂಮಿದ ಏನ್ ಬರ್ತಲ್ಲ ಸರ್ ಅದೆಲ್ಲ ನಾವ ಮಾಡ್ಬೇಕು. ಟಚ್ಚರ್ ಗೆ ಮಾತ್ರ ಅವ್ರು ದುಡ್ಡು ಕೊಡುವಂತದ್ದು, ಅಂದ್ರೆ ಆ ಹೊದಿಕೆ ಇರ್ತದ ನೋಡಿ, ಮತ್ತೆ ಆ ಸ್ಪ್ರಿಂಕ್ಲರ್ ಇರ್ತದೆ, ಅದನ್ನ ಮೇಲೆ ಕೆಳಗೆ ಮಾಡುವಂತ ವ್ಯವಸ್ಥೆ ಇರ್ತದೆ, ಇದೆಲ್ಲ ಕಂಪನಿ ಅವ್ರು ಮಾಡ್ತಾರೆ. ಆದ್ರೆ ಅದರ ಬೆಡ್ ಎಲ್ಲ ಕೆಳಗಿದ್ದು ಎಲ್ಲ ನೀವು ಮಾಡ್ಬೇಕಾಗುತ್ತೆ, ಸ್ವಂತ ಖರ್ಚದಿಂದ ನಾವು ಮಾಡ್ಬೇಕು ಸರ್. ಸೊ ಅದಕ್ಕೆ ಎಷ್ಟು ನಿಮ್ಗೆ ಖರ್ಚು ತಗೊಳಿದೆ? ಅದೇ ಈಗ ಅದು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಂದ ಸರ್. ಅದು ಒಟ್ಟ ಸರ್ ಅದು 20 ಗುಂಡೆ ಅಂದ್ರೆ ಸರ್, ಅದು 11 ಲಕ್ಷ ಮ್ಯಾಚುಲರ್ಗೆ ಸರ್. ಅದ ಅಂದ್ರೆ ಒಂದು ಆ ಬೆಡ್ಡಿನ ಕೆಲಸ ಆಗ್ಬೇಕು, ಮೇಸ್ತ್ರಿಗರ ಅವರನ್ನು ಕರೆಸಿ ಕೂಲಿ ಪಾಲೆಲ್ಲ ಕರೆಸಿ ನೀವೇ ಮಾಡ್ಬೇಕಾಗುತ್ತೆ. ಎಷ್ಟು ಎತ್ತರ ಮಾಡಿದ್ರಿ ನೀವು ಬೆಡ್? ಅದು ಬೆಡ್ 1 ಫೂಟ್ ಹೈಟ್ ಐತೆ ಸರ್, 3 ಫೂಟ್ ಆಗಲಿಂದ ಅದ್ರ 1.5 ಫೂಟ್ ಅಂತ ಇಟ್ಟಿವಿ ಸರ್. ಅದು 3 ಫೂಟ್ ಆಗಲಿ ಇಟ್ಟಿವಿ ಸರ್, 1.5 ಫೂಟ್ ಒಂದ್ ಬೆಡ್ ದಿಂದ ಬೆಡ್ ಅಂತರ ಇದೆ ಸರ್. ಅದಕ್ಕೇನು ಕಚ್ಚಾ ವಸ್ತುಗಳನ್ನು ನೀವು ಬಳಸಿದ್ರಿ ಹೇಳಿ? ಬೆಡ್ ಸರ್ ನಮ್ಗೆ ಬೇರೆಗಳ ಜನಕ್ಕೆ ಜಾಸ್ತಿ ಹೇಳ್ಬೇಕಾರ ಅಂದ್ರೆ ಈ ಕೆರಿ ಮಣ್ಣ ನಾವು ಎರಿ ಮಣ್ಣ ಬೆಳೆದ ಸರ, ಅದು ಒಂದ್ ಸ್ವಲ್ಪ ಇದು ಆಗುತ್ತೆ, ಜವಳು ಸವಳು ಅಂತೇಳಿ ಒಂದ್ ಸ್ವಲ್ಪ ಇದು ಆಗಿ ನೆರಳು ಮಣ್ಣೆ ಅಲ್ಲ ಸರ್, ಬಿಸಿಲು ಬೀಳಂಗಿಲ್ಲ. ಆ ಮಣ್ಣ ಉಸಿಗ ಮತ್ತು ಎರಿ ಕೆಂಪು ಮಣ್ಣು ಹಾಕಿ ಮಣ್ಣು ಹಾಕಿವಿ, ಅದಕ್ಕೆ ಏನ್ ಮಾಡಿ ಸರ್, ಅದು ಸ್ವಲ್ಪ ಹಾಡೈ ಸರ್ ಮಣ್ಣ ಹಾಡಿದಕ್ಕೆ ಒಂದ್ ಸ್ವಲ್ಪ ಭತ್ತದ ಹೊಟ್ಟ ತಂದು ಹಾಕಿವಿ ಸರ್. ಅದಕ್ಕೆ ಅಂದ್ರೆ ನೆಲದಿಂದ ಒಂದು 1.5 ಫೂಟ್ ಮೇಲೆ ಇರ್ಬೇಕಾಗತ್ತೆ ಇದು ಬೆಡ್. ಆ ಬೆಡ್ಗೆ ಸುತ್ತಮುತ್ತಲು ಇಟ್ಟಿಗೆಯಲ್ಲಿ ಕಟ್ಟಿದ್ರೆ? ಇಲ್ಲ ಸರ್, ಇಟ್ಟಿಗೆ ಇಲ್ಲ ಸರ್. ಅದಾಗ ಏನ ಸರ್, ಬೆಡ್ ಇಂದ ಬೆಡ್ 1.5 ಫೂಟ್ ಐತಲ್ ಸರ್, ಭತ್ತದ ಹೊಟ್ಟೆ ಹಾಕಿ ಸಂಬಂಧ ಆಳವಾಗಿ ನಾವು ಏನೋ ನೀರ್ ಜಾಸ್ತಿ ಬಿಟ್ರೆ ಒಂದ್ ಸ್ವಲ್ಪ ಏನೋ ಅತಿ ಇದು ಆದ್ರೂ ನೀರ್ ಭತ್ತದ ಹೊಟ್ಟೆ ಈಗ ಎಷ್ಟು ಹೋಗ್ಬೇಕು ಅಷ್ಟ ಹೋಗ ಸರ್, ಉಳಿಕದ ಭತ್ತದ ಹೊಟ್ಟೆ ಜಕ್ಕೋದ್ ಸರ್. ಮತ್ತಿದು ಈ ಸ್ಟ್ರಕ್ಚರ್ ಮಾಡ್ತಾರ ನೋಡಿ ಸರ್, ಈ ಸ್ಟ್ರಕ್ಚರ್ ಎಷ್ಟು ಎತ್ತರ ಇದೆ ಇದು? ಅದು 15 feet ಐತೆ ಸರ್. ಅದು 15 feet ಇದೆ ಅಂದ್ರೆ ನಿಮ್ಮ ಈಗ ಮೆಣಸಿನ ಗಿಡನೇ ಒಂದು 8 feet ಇದೆ ಸರ್. ಸೊ ಮ್ಯಾಕ್ಸಿಮಮ್ 15 feet ಇದ್ರೆ ಸಾಕಾಗುತ್ತೆ. ಸಾಕು ಸಾಕು ಸರ್, ಅಷ್ಟಾದ ಸಾಕು ಸರ್. ಇನ್ನು ಇದ್ರದ್ದು ಮೇಲೆ ಕೆಳಗೆ ಮಾಡುವಂತದ್ದು ನೀವು ಕೆಲವೊಂದು ವ್ಯವಸ್ಥೆ ಮಾಡ್ತೀರಿ ನೋಡಿ, ರೋಲಿಂಗ್ ಮಾಡ್ತೀರಿ, ಬಾಗಿಲು ತೆಗಿಸ್ತೀರಿ, ಮತ್ತೆ ಇದೆಲ್ಲ ಹೇಗೆ ಮಾಡುವಂತದ್ದು? ಅದ ನಾವು ಕ್ರಾಪ್ ಮಾಡಿದಾವ ಸರ. ಈಗ ಅತಿ ಗಾಳಿ ನಮ್ಮ ಕ್ಲೈಮೇಟಕ್ಕ ಅದು ಎಷ್ಟು ನಮ್ಮ ಗಾಳಿ ಎಷ್ಟು ಒಳಗೆ ಹೋಗ್ಬೇಕು ಸರ. ಅತಿ ಗಾಳಿ ಬಿಸಿಲು ಇದ್ರೆ ಸರ ಅವು ಏನೈತಲ್ಲ, ನಾವು ರೋಲಿಂಗ್ ಸೈಡ್ ಸುತ್ತೀವಿ ಸರ, ಹೊಳೆ ನಮಗೆ ಸಂಜೆ ಗಳಿಸಿದ ಸರ, ಹೊಳೆ ಮುಸ್ತೀವಿ ಸರ್. ಅಂದ್ರೆ ಎಷ್ಟು ಪದರ ಇದೆ? ಒಂದ್ ಎರಡು ಪದರ ಇದೆಯಾ? ಎರಡು ಪದರ, ಒಂದು ಈಗ ಮುಂಜಾನೆ ತೆಗೆದ್ರೆ ಸೂಸವಾಗಿ ಗಾಳಿ ಹೋಗ ಸರ, ಮತ್ತೆ ಹೊಳೆ ನಾವು ರಾತ್ರಿ ಟೈಮ್ ಮುಸ್ತೀವಿ ಸರ. ಬರೀ ಬಿಸಿಲಲ್ಲ, ಸೂರ್ಯನ ಕಿರಣ ಅಲ್ಲ, ಗಾಳಿಯ ಕಂಟ್ರೋಲ್ ಕೂಡ ಇದೆ ಇಲ್ಲಿ. ಹೌದು ಸರ್, ಹೌದು, ಗಾಳಿ ಕಂಟ್ರೋಲ್ ಆಯ್ತು. ಸೊ ಗಾಳಿ ಮತ್ತೆ ಬಿಸಿಲಿನ ಕಂಟ್ರೋಲ್ ಇದೆ. ಆಮೇಲೆ ನೀವು ಆ ನೀರಿನ ವ್ಯವಸ್ಥೆಯಲ್ಲಿ ಮಾಡಿದ್ರಿ? ಹೌದು ಸರ್, ನೀರಿನ ವ್ಯವಸ್ಥೆ ಅಂದ್ರೆ ಸರ್ ನಾವು ಬೋರಿಂದ ಈಗ ಅದು ಒಂದ್ ದಿನಕ್ಕೆ 15 minutes ಬಿಡ್ತೀವಿ ಸರ್. ಆಯಾ ಕ್ಲೈಮೇಟ್ ನೋಡ್ಕೊಂಡ್ ಬಿಡ್ತೀವ್ರ. ಈಗ ಬಿಸಿಲಿನ ಟೈಮ್ ಇದ್ರೆ ಡೈಲಿ ಬಿಡ್ತೀವಿ ಸರ್. ಈಗ ಮಳೆಗಾಲ ಟೈಮ್ ಮಳಿ ಒಂದ್ ಸ್ವಲ್ಪ ಜಾಸ್ತಿ ಆತಂದ್ರೆ ಆ ಟೈಮ್ದಾಗ ನಾವು ನೋಡ್ಕೊಂಡ್ ಬಿಡ್ತೀವಿ ಸರ್. ಈಗ ಮಧ್ಯದಲ್ಲಿ ಕಾಣ್ತದ್ ನೋಡಿ, ದೊಡ್ಡದು ಪೈಪ್ ಹಾಕಿದ್ರಿ, ಅದು ನೆಲಕ್ಕೆ ಇಳಿತದೆ ಆ ಪೈಪ್. ಆಮೇಲೆ ಹಿಂದ್ಗಡೆ ಹೋಗಿ ನೋಡಿದ ನನ್ನ ಅಲ್ಲಿ ಕೂಡ ಒಂದು ಪೈಪ್ ಇದೆ, ಅದು ಸ್ಲೋಪ್ ಅಲ್ಲಿ ಮಾಡಿರ್ಬೇಕು. ಅದು ಪೈಪ್ ಯಾತಕ್ಕೆ ಮಾಡಿದ್ರಿ ನೀವು? ಅದ ನಾವು ಈಗ ಮ್ಯಾಗ್ ಬರ್ತದ ಸರ್, ಅದು ಮ್ಯಾಗಿಂದ ನಾವು ಕೃಷಿ ಹೊಂಡಕ್ಕ ಅದ ಏನೈತಲ್ ಸರ್, ಫಾರಿಮಿಂದ 20 gunte ಏನೈತಲ್ ಸರ್, ಆ 20 gunte ನೀರು ಏನೈತಲ್ ಸರ್, ನಾವು ಹಿಂದ ಕೃಷಿ ಹೊಂಡ ಮಾಡಿ ಕೃಷಿ ಹೊಂಡದಿಂದ ಹೊಳೆ ನಾವು ಒಗಿ ಬಿಡ್ತೀವಿ ಸರ್. ಅಂದ್ರೆ ಇದು ಮಳೆ ನೀರು ಹೋಗ್ಲಿಕ್ಕೆ ಮಾಡಿದಿರಾ? ಕೊಯ್ಲು ಮಳೆ ನೀರು ಬೇರೆ ಕಡೆ ಹೋಗ್ಬಾರ್ದು, ನಾವು ಕೃಷಿ ಹೊಂಡ ಸ್ಟಾರ್ ಇದು ಮಾಡ್ಕೊಂಡು ಕೃಷಿ ಹೊಂಡಕ್ಕೆ ಬಿಟ್ಟುಕೊಂಡು ಹೊಳೆ ನಾವು ಹೊಳೆ ಅಗಿಗೆ ಯೂಸ್ ಮಾಡ್ತೇವೆ ಸರ್. ಅಂದ್ರೆ ಮಳೆ ಅಷ್ಟು ಬರಲ್ಲ ಈ ಒಂದು ಪ್ರದೇಶದಲ್ಲಿ, ಆದ್ರೂ ಮಳೆ ಬಂದ್ರೆ ಅದಕ್ಕೊಂದು ಹೋಗುವಂತ ವ್ಯವಸ್ಥೆ ಇದೆ. ಇಲ್ಲ ನೀರ್ ನಿಂತೆಲ್ಲ ಸಮಸ್ಯೆ ಆಗೋದಿದೆಯಲ್ಲ, ನಿಮ್ಮ ಇದು ಮೇಲಕ್ಕ ಹಾಕಿದಂತ ಈ ಪ್ಲಾಸ್ಟಿಕ್ ತರ ಇದೆ ನೋಡಿ, ಅದು ತೂತ ಬೀಳೋ ಎಲ್ಲ ಚಾನ್ಸಸ್ ಇದೆ. ಮತ್ತೆ ಇದು ಎಷ್ಟು ವರ್ಷ ಬಾಳಿಕೆ ಇದೆ ಇದಕ್ಕೆ? ಇದು 5-6 years ಬರುತ್ತೆ ಸರ್. ಯಾವ್ದು? ಇದು ಪಾಲಿಯೋಸ್ ಏನ್ ಪೇಪರ್ ಐತಲ್ ಸರ್, ಮ್ಯಾಕ್ ಕಾಣ್ತದಲ್ಲ, ಆ ಪೇಪರ್ 5-6 years ಬರುತ್ತೆ ಸರ್. ಅಂದ್ರೆ ಅಲ್ಲಿ ಮೇಲೆ ಸೂರ್ಯನ ಬೆಳಕು ಕಾಣ್ತದೆ ನೋಡಿ, ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೇವೆ ನೋಡಿ, ಪಾರದರ್ಶಕವಾಗಿದೆ. ಇದು ಯಾವ್ದು ಒಂದು ವಸ್ತುವಿಂದ ಮಾಡಿದ್ದು? ಅದು ಪ್ಲಾಸ್ಟಿಕ್ ಸರ್. ಅದು ಪ್ಲಾಸ್ಟಿಕ್ ಏನಾಗ್ತದೆ ಸರ್, ಅದ ಅತಿ ಈಗ 2 ತರ ಐತ್ ನೋಡಿ ಸರ್, ಮ್ಯಾಗ ಪೇಪರ್ ಪ್ಲಾಸ್ಟಿಕ್ ಐತಲ್ ಸರ್, ಅತಿ ಬಿಸಿಲು ಇತ್ತ ಸರ್, ಅದನ್ನ ನಳಗೊಂದೈತ್ ನೋಡ್ರ, ಸೀಡ್ ನೆಟ್ ಅತ್ತಾರಲ್ಲ ಸರ್, ನೀವು ಹೇಳಿದ ನೆರಳು ಗ್ರೀನ್ ಹೌಸ್ ಹತ್ತಿರಲ್ಲ ಸರ್, ಅದೇ ಪೇಪರ್ ಇಲ್ಲಿ ತಳಗ ಯೂಸ್ ಮಾಡ್ತಾರ ಸರ್. ಆದ್ರೆ ಸೂರ್ಯನ ಕಿರಣಗಳು ಬಹಳ ಬಿದ್ದವನ್ ಸರ್, ಅವಾಗ ಏನ್ ಮಾಡ್ತೀವಿ, ಇನ್ನೊಮ್ಮೆ ನೆರಳು ಮಣಿ ಇದ್ದರೆ ಆಯ್ತು ಸರ್, ಮತ್ತೊಮ್ಮೆ ಒಳಗೊಂದು ಪೇಪರ್ ಇಡ್ತೀವಿ ಸರ್, ನೇರವಾಗಿ ಅಗಿ ಮೇಲೆ ಬಿದ್ದ ಸರ್, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತರ. ಅಂದ್ರೆ ಮೋಟರ್ ಹೋಗ ಬರೋದು, ಅತಿ ಬಿಸಿಲು ಬಿತ್ತಂದ್ ತಪ್ಪಲು ಉದರೋದು, ಕಾಯಿ ಮಗ್ಗಿ ಉದರೋದು ಮಾಡ್ತಾರ ಸರ್. ಈ ಒಂದು ಪಾಲಿ ಹೌಸ್ ಕಟ್ಟಿ 4 years ಆಯ್ತು, ಎಷ್ಟು ವರ್ಷ ಇದು ಬರ್ಬೋದು? ಅಂದ್ರೆ ಏನು ಸಮಸ್ಯೆ ಇಲ್ಲದೆ, ಏನು ರಿಪೇರಿ ಇಲ್ಲದೆ ಎಷ್ಟು ವರ್ಷ? ಈಗ ಗಾಳಿ ಮತ್ತೆ ಯಾವುದೇ ಅತಿ ಅನಾವೃಷ್ಟಿ ಅತಿವೃಷ್ಟಿ ಆತಂದ್ರೆ ಏನೋ ಒಟ್ಟು ಗಾಳಿಗೆ ಏನೋ ಅಲ್ಲಿಲ್ಲ ಅಂದ್ರೆ 5-7 years ತನಕ ಬರ್ಬೋದು ಸರ್. ಅಷ್ಟೇ ಬರುತ್ತಾ? ಮತ್ತೆ ನೀವು ರಿಪೇರಿ ಎಲ್ಲ ಮಾಡ್ಬೇಕಾಗತ್ತ? ಮತ್ತೆ ಪೇಪರ್ ತೆಗೆದು ಹಾಕ್ಬೇಕು ಸರ್, ಪೇಪರ್ ಅಷ್ಟೇ. ಮತ್ತೆ ಯಾವ ಪೈಪ್ ಗೀಪ್ ಏನೋ ಅಲ್ಲ ಸರ್, ಅವು ಜಿಯಾ ಪೈಪ್ ಅದ ಸರ್, ಏನೋ ಜಂಗ ಇನ್ನಿತರ ಯಾವ್ದು ಏನೋ ಆಗಲ್ಲ ಸರ್. ಪೇಪರ್ ಒಂದು ಅವ್ರು ಬಿಸಿಲಿಗೆ ಅವ್ ಪೈಪಿಗೆ ಡ್ಯಾಮೇಜ್ ಹಾಕ ಸರ್. ಆ ಪೇಪರ್ ಅಂತ ಹೇಳ್ತೀರಿ ಅಂದ್ರೆ ಸೀಲಿಂಗ್ ಮೇಲೆ ಇರುವಂತ ಪೇಪರ್, ಆ ಪೇಪರ್ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ, ಅದು ಸ್ವಲ್ಪ ಬಾಳಿಕೆ ಕಡಿಮೆ ಇರ್ತದೆ. ಮತ್ತೆ ನೆಟ್ ಇದೆ ನೋಡಿ ಸುತ್ತಲೂ, ಫುಲ್ ನೆಟ್ಟಿಂದ ಮುಚ್ಚಿ ಹೋಗಿದೆ ನೋಡಿ, ಆ ನೆಟ್ಟಿಗೆ ಎಷ್ಟು ಟೈಮ್ ಇದೆ? ನೆಟ್ಟಿಗೆ ಅಂದ್ರೆ 10-11 years ಬರುತ್ತೆ ಸರ್. ಆಮೇಲೆ ಪೂರ್ತಿ ಚೇಂಜ್ ಮಾಡ್ಬೇಕಾಗತ್ತ? ನೆಟ್ ಏನೋ ಮಾಡಕ್ ಬರಲ್ಲ ಸರ್, ನೆಟ್ ಅದು ಏನಾಗಲ್ಲ ಸರ್. ಅದು ಫಾಲಿ ಹೌಸ್ ಏನ್ ಬಿಳಿ ಪೇಪರ್ ಏನೈತಲ್ ಸರ್, ಅದಷ್ಟೇ ಡ್ಯಾಮೇಜ್ ಆಕ ಸರ್. 5-6 years ಅದು ಎಲ್ಲಿ ಡ್ಯಾಮೇಜ್ ಆಕಂದ್ರೆ ಪೈಪ್ ಇರುತ್ತಲ್ಲ ಸರ್, ಪೈಪಿಗೆ ಅದು ಏನಾಗತ್ತೆ ಸ್ಕಾವ್ ಆಗಿ ಹೀಟ್ ಆಗಿ ಅದು ಅಲ್ಲಿ ಎಷ್ಟು ಕಟ್ ಆಗೋ ಚಾನ್ಸಸ್ ಬಹಳ. ಅಂದ್ರೆ ಕಂಪನಿ ಅವ್ರು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಎಷ್ಟು ವರ್ಷ ಅಂತ ಹೇಳಿದ್ರೆ? ಕಂಪನಿ ಅವರು 1 year ಗ್ಯಾರಂಟಿ ಕೊಟ್ರ. ಅಂದ್ರೆ 1 year ಫ್ರೀ ಆಗಿ ಸರ್ವಿಸ್ ಮಾಡ್ತಾರೆ. ಏನಾದ್ರು ಗಾಳಿ ಆಗಿ ಅದ ಏನ ಪೈಪ್ ಉಚ್ಚಿತ ಸರ್, ಆ ಗಾಳಿಯಿಂದ ಅದು ಉಚ್ಚಿ ಹಾರಿ ಇನ್ನೋ ಪೇಪರ್ ಡ್ಯಾಮೇಜ್ ಆದ್ರೆ 1 year ಮಾಡ್ಕೊಡ್ತಾರ. ಆಮೇಲೆ ಅವ್ರು ಬರ್ತಾರೆ ನಿಮ್ಗೆ, ನಿಮ್ಗೆ ಏನ ತೊಂದರೆ ಇದ್ರೆ ಅವರು ಬಂದು ಅದನ್ನು ದುರಸ್ತಿ ಮಾಡ್ತಾರೆ? ಮಾಡ್ತಾರ ಸರ್, ಮಾಡ್ಯಾರ ಸರ್. ಒಂದ್ಸಲ ಇನ್ನ ಪೇಪರ್ ಅದು ಹಾಕಿ ಎಲ್ಲ ಟಚರ್ ರೆಡಿ ಆಗಿದ್ರೆ ಒಂದ್ ಕಿತ್ತ ಸರ್, ಅದ ಕಿತ್ತ ಮಾಡ್ಯಾರ, ಹೊಳೆ ದುರಸ್ತಿ ಮಾಡಿ ಕೊಟ್ಟಾರ ಸರ್, ಹೊಸ ಪೇಪರ್ ಹಾಕಿ ಕೊಟ್ಟರ. ಈಗ ಸುಮಾರು ನೀವು 14 lakh ಬಂಡವಾಳ ಹಾಕಿದ್ರಿ, ಅದರಲ್ಲೊಂದು 7 lakh ಸರ್ಕಾರ ಕೊಡಬೇಕು, 50% ಸರ್ಕಾರ ಕೊಡ್ತದೆ. ಈಗ ಸಾಮಾನ್ಯ ವರ್ಗದವರಿಗಾದ್ರೆ 50% ಕೊಡ್ತದೆ, SC ST ಅಂದ್ರೆ ಪರಿಶಿಷ್ಟ ಜಾತಿ ವರ್ಗದವರಿಗೆ 75% ಕೊಡ್ತಾರಂತ ನೀವು ಹೇಳಿದ್ರಿ ಇಲಾಖೆಯಿಂದ, ಮಾಹಿತಿ ಇದೆ ಅಂತ ನೀವು ಹೇಳಿದ್ರಿ. ಈಗ 50% ನಿಮ್ಗೆ ಬಂದ್ ಅಂತ ನಿಮ್ಗೆ ಅದ ಅವಾಗ ಬಂದ ಸರ್, ನಾವ್ ಏನ್ ಟಚರ್ ರೆಡಿ ಮಾಡಿದಲ್ಲ ಸರ್, ಅದ ಟಚರ್ ಮಾಡಿದ ಒಂದು ವಾರದಾಗ ನಮ್ಗೆ ಕೊಟ್ಟಾರ ಸರ್. ಇಲಾಖೆಯಿಂದ ನಿಮ್ಗೆ ಬಹಳ ಬೇಗನೆ ಅದು ನಿಮ್ಗೆ ಸಿಗುವಂತ ವ್ಯವಸ್ಥೆ ಆಗಿದೆ. ಈಗ ಬೇರೆ ರೈತರು ಕೂಡ ಇದನ್ನ ನೋಡ್ಕೊಂಡು ಪಾಲಿ ಹೌಸ್ ಅನ್ನು ಮಾಡಬಹುದು ಸರ್, ಅಂದ್ರೆ ಇದರಲ್ಲಿ ಬಹಳ ಉಪಯೋಗ ಇದೆ ಅಲ್ಲ. ಅಲ್ಲ ನೀವು ಹೇಳಿದ್ರಿ ಇಳುವರಿ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಇರುತ್ತೆ ಅಲ್ವಾ? ಎಷ್ಟು ಇಳುವರಿ ಬರ್ತದೆ ಈಗ ಸಾಮಾನ್ಯವಾಗಿ ಈಗ ಹೊರಗಡೆ ಹೊರಗಡೆ ಅದ ಏನ ಇವತ್ತ ಒಂದ್ ಕೆಜಿ ಬೆಳೆದ 10 ಕೆಜಿ 9 ಕೆಜಿ ತನಕ ಬೆಳೆದಿದೆ ಸರ್ ಒಂದ್ ಇದಕ್ಕೆ. ಅಂದ್ರೆ ಓಪನ್ ಆಗಿ ಬೆಳೆಸಿದ್ದು ಒಂದು ಅದು ಅದಕ್ಕಿಂತ ಒಂದು 10 ಪಟ್ಟ ಅಥವಾ 6 ಪಟ್ಟ ಐದಾರು ಪಟ್ಟ ಬರತ ಸರ್. ಅದ್ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರೆ 5-6 ಪಟ್ಟ ಬರತ್ತ ಸರ್. ಹೊರಗಡೆ ಅದಾಗಿ ನಾವು ಈಗ ಸಿತಾರ ಏನ್ ಹಾಕಿವಲ್ಲಿ ನೋಡಿರ ಸರ್ ನೀವು, ಆ ಸಿತಾರ ಹಾಕಿರೋದು 1 ಫುಟ್ ಇಂದ 1.5 ಫುಟ್ ಬೆಳಿಬೇಕಾದ್ರೆ ಒದ್ದಾಡಿ ಬೆಳಿದೆ ಸರ್. ಅದ ಮ್ಯಾ ಬೆಳಿಬೇಕಾರೆ ಇಲ್ಲಿ ನೋಡಿದ ಸರ್ ನೀವು 5-6 ಫುಟ್ 7 ಫುಟ್ ತನಕ ಗಿಡ ಐತೆ ಸರ್. ಅದ ಸುಮಾರು ನೋಡಿ ಈಗ ನಾವು 10 ಟನ್ ತೆಗೆದಿವಿ ಸರ್ ಅದ್ರಾಗ ಈ ಚಿಲ್ಲಿ ಸಿತಾರ ಅಂತ ಹೇಳಿ ಸರ್. ಸಿತಾರ ಅಂತ ಬ್ರ್ಯಾಂಡಿನ ಇದು ತಳಿಯ ಒಂದು ಮೆಣಸಿನ ಗಿಡ ನೀವು ನೆಟ್ಟಿದ್ರಿ? ಬರೀ ಸಿತಾರನೇ ಹೊಂದ್ಕೋತಾರ ಇದಕ್ಕೆ? ಬೇರೆ ರುಜುವಾನ್ ಕಂಪನಿ ಮಾಡ ಅಂದ್ರೆ ಸರ್ ನಮ್ಮ ಉತ್ತರ ಕರ್ನಾಟಕ ಸರ್ ಆ ರುಜುವಾನ್ ಕಂಪನಿ ಏನಕ್ಕ ಸರ್ ಅದು ದೀಪ ಬರತ್ತ ಸರ್. ಮತ್ತೆ ಅದು ರುಜುವಾನ್ ಕಂಪನಿದು ದೀಪ ಬರ್ತ ನಮ್ಮಲ್ಲಿ ಸೇಲಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಇದು ಆಗಲಿಲ್ಲ ಅಂದ್ರೆ ಅದು ಒಂದ್ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಇದೆ. ಈಗ ಈ ಪಾಲಿ ಹೌಸ್ ಕಟ್ಟಿದ್ಮೇಲೆ ಫಸ್ಟ್ ಆಗಿ ನೀವು ಕ್ಯಾಪ್ಸಿಕಮ್ ಹಾಕಿದ್ರೆ ಕ್ಯಾಪ್ಸಿಕಮ್ ಅಲ್ಲಿ ಹೇಗಿತ್ತು ಇಳುವರಿ? ಇಳುವರಿ ಅದು ಚಲೋ ಸರ್. ಕ್ಯಾಪ್ಸಿಕಮ್ ಮೊದ್ಲು ಯಾಕೆ ನೀವು ಆಯ್ಕೆ ಮಾಡಿದ್ರಿ? ಈಗ ಚಿಲ್ಲಿ ಇದೆ ನೋಡಿ, ಇನ್ಮುಂದೆ ಟೊಮೆಟೊ ಕೂಡ ನೀವು ಮಾಡಿದ್ರಿ ಸರ್, ಮಾಡಿ ಸರ್. ಕ್ಯಾಪ್ಸಿಕಮ್ ನಿಮ್ಗೆ ಫಸ್ಟ್ ಮಾಡ್ಬೇಕಂತ ಹೇಳಿದ್ರ ಕಂಪನಿ ಅವರು? ಇಲ್ಲ ಸರ್, ಅವ್ರೇನು ಮಾರ್ಗದರ್ಶನ ಕೊಡಲಿಲ್ಲ ಸರ್. ನಾವು ಬೇರೆ ಕಡೆ ನೋಡಿ ಬಂದಿದ್ದೀವಿ ಸರ್, ಇಲ್ಲಿ ಪುಣಾ ಹೈದರಾಬಾದ್ ಮುಂದ ಇಲ್ಲಿ ಬೆಳಗಾವ ಬೇರೆ ಕಡೆ ಗುಳ್ಯದ ಗುಡ್ಡ ಅಲ್ಲಿ ಎಲ್ಲ ಕ್ಯಾಪ್ಸಿಕಮ್ ನೋಡಿದ್ವಿ ಸರ್. ನಾವೊಮ್ಮೆ ಏನಲ್ಲಿ ಒಂದು ಸಾಧನೆ ಮಾಡ್ಬೇಕಂತೇಳಿ ಫಸ್ಟ್ ಕ್ಯಾಪ್ಸಿಕಮ್ ಹಾಕಿ ನೋಡಿದ್ವಿ ಸರ್. 20-26 ಟನ್ ಬೆಳಿದ ಸರ್ ಅದು. ಅಂದ್ರೆ ಕ್ಯಾಪ್ಸಿಕಮ್ ಅಲ್ಲಿ ನಿಮ್ಗೆ ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆ ಮಾರ್ಕೆಟಿಂಗ್ ಕೂಡ ಸಿಕ್ಕಿರ್ಬೇಕು. ಮಾರ್ಕೆಟಿಂಗ್ ಆಗೇ ಸರ್, ಅದು 1 ಕೆಜಿಗೆ ಅದು 30-35 ತನ ಹೋಗಿದೆ ಸರ್ ಅದು. ಅದು ಅದಾಗೆ ಸರ್ ನಮ್ಗೆ ಲಾಭದಾಯಕ ಆಗೈತೆ. ಆಮೇಲೆ ಕ್ಯಾಪ್ಸಿಕಮ್ ನಂತರ ನೀವು ಯಾವ್ದು? ನಾವು ಮತ್ತೆ ಇಲ್ಲಿ ಲೋಕಲ್ ಕ್ಯಾಪ್ಸಿಕಮ್ ಮಾಡಿ ಸರ್, ಸಿಂಟೆಂಟ್ ಕಂಪ್ನಿ ಲೋಕಲ್ ಸರ್ ಅದ. ಅದು ಮೀಡಿಯಂ ಬರ ಸರ್ ಅದ. ಅದು ಏನಕತ್ತೆ ಇಳುವರಿ ಕಡಿಮೆ ಆಗ ಸರ್. ಅದ ರೇಟ್ ಜಾಸ್ತಿ 40-45 ರೂಪಾಯಿ ಕೆಜಿ ಹೋಗಿದೆ ಸರ್. ನಿಮ್ಗೆ ಕ್ಯಾಪ್ಸಿಕಮ್ ಬೆಳೆ ತೆಗಿಲಿಕ್ಕೆ ಎಷ್ಟು ಸಮಯ ಬಂತು? ರುಜುವಾನ್ ಕಂಪ್ನಿ 40 ದಿನಕ್ಕ ಚಲೋ ಹೋಗಿದೆ ಸರ್. ಅದ ಮಧ್ಯವರ್ತಿ ಇದ್ರೆ ರ್ಯಾಂಕ್ ಬರಲ್ಲ ಸರ್. ಅದು ಕ್ಯಾಪ್ಸಿಕಮ್ ರುಜುವಾನ್ ಕಂಪ್ನಿ ನಾವು 2ನೇ ಸಲ ಯಾಕೆ ಮಾಡಲಿಲ್ಲ ಸರ್. ಲೋಕಲ್ ಮಾರ್ಕೆಟಿಂಗ್ ನಮ್ಗೆ ಹೋಗಲ್ಲ ಸರ್. ಅದು ಸ್ವಲ್ಪ ದೊಡ್ಡದಾಗತ್ತಲ್ಲ ಸರ್. ಅದ ದೊಡ್ಡದ ನಾವು 2ನೇ ಸಲ ಆಯ್ಕೆ ಮಾಡಿದ್ದು ಸಿಂಡೆಂಡ ಕಂಪ್ನಿ ಮಾಡಿದ ಕಂಪ್ನಿ ಸಣ್ಣ ಮೀಡಿಯಂ ಮಾಡಿದ ನಮ್ಮ ಲೋಕಲ್ ಮಾಡಿದಾಗ ಅದು ಏನಾಗ ಸರ್ ನಮ್ಮ ಮಾರ್ಕೆಟಿಂಗ್ ಜಾಸ್ತಿ ಸೇಲಿಂಗ್. ಈಗ ಕ್ಯಾಪ್ಸಿಕಮ್ ನೀವು ಇದರಲ್ಲಿ ಪಾಲಿ ಹೌಸ್ ಅಲ್ಲಿ ಬೆಳೆಸಿದ್ರಿ, ನೆರಳಿನ ಮನೆಯಲ್ಲಿ ಬೆಳೆಸಿದ್ರಿ, ಇದಕ್ಕೆ ಗೊಬ್ಬರ ಯಾವ್ದು ಹಾಕಿದ್ರಿ? ಫಸ್ಟ್ ನಾವು 0050 ಪೊಟ್ಯಾಶ ಯೂರಿಯಾ ಫಸ್ಟ್ ನಾವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದು ಮಾಡಿ ಸರ್. ಮಿಕ್ಸ್ DAP ಈ ದನದ ಉಚ್ಚಿ ಕೊಟ್ಟಿಗೆ ಗೊಬ್ಬರ ಹಾಕಿವಿ ಸರ್. ಸಂಪೂರ್ಣ ಸಾವಯವ ಗೊಬ್ಬರ ಅದನ್ನ ಕೂಡ ಉಪಯೋಗ ಮಾಡಬೇಕಲ್ಲ. ಜೀವಾಮೃತನು ಮಾಡಿವಿ ಸರ್. ಈ ಮೆಣಸಿನ ಗಿಡ ಏನ್ ನೋಡಿದ್ರು ಸರ್ ನೀವು, ಇದಕ್ಕೆ ನಾವು ಯಾವ್ದೇ ತರ ಗೊಬ್ಬರ ಬಿಟ್ಟಿಲ್ಲ. ಈ ಪರಪ್ಪ ಗೌರಪ್ಪ ಗಾಮ ಅವರ ಮಾರ್ಗದರ್ಶನದಲ್ಲಿ ನಾವು ಸಾವಯವ ಕೃಷಿಯನ್ನು ಮಾಡಿದ್ರು. ಅವರು ಇಲ್ಲಿಯ ಸುನಗ ಗ್ರಾಮದ ಹಿರಿಯ ಕೃಷಿಕರು, ರೇಡಿಯೋದಲ್ಲಿ ಮಾತಾಡಿದಾರ ಅವರು, ಅವರ ಅನುಭವವನ್ನ ಹಂಚಿಕೊಂಡವರು. ಈಗ ಇದಕ್ಕೆ ಗೊಬ್ಬರ ಬಿಡುವಂತದ್ದು ಮತ್ತೆ ಇದು ಯಾವ್ದು ಹೇಳ್ತೇವೆ ನಾವು ಕೀಟನಾಶಕ ಸಿಂಪಡಣೆ ಮಾಡುವಂತದ್ದು, ಇದಕ್ಕೆ ಏನು ವ್ಯವಸ್ಥೆ ಮಾಡಿದ್ರಿ? ಕೀಟನಾಶಕ ಅಂದ್ರೆ ಈ ಸಲ ನಾವು ಫಸ್ಟ್ ಸಾವಯವ ಕೃಷಿಕರನ್ನು ಇದು ಮಾಡಿ ಸರ್ ಆಯ್ತಾ. ಈ ಏನಿಲ್ಲ ಮುಂದೆ ಬರುವ ಒಟ್ಟು ಸಾವಯವ ಕೃಷಿಕರನ್ನು ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿ. ಅಲ್ಲ ನಿಮ್ಮ ಪಾಲಿ ಹೌಸ್ ಇಲ್ಲೇ ಕಾಣ್ತದ ನೋಡಿ, ಪಂಪ್ ಏನು ಡ್ರಮ್ ಗಿಮ್ಮಲ್ಲಿ ಇಟ್ಟಿದ್ರಿ, ಎಲ್ಲ ವ್ಯವಸ್ಥೆ ಮಾಡಿದ್ರಿ, ಕರೆಂಟ್ ಇದೆಲ್ಲ, ಇದು ಯಾತಕ್ಕೆ ಮಾಡಿದ್ರಿ? ಅದು ಏನೈತಲ್ಲ ಸರ್ ನಮ್ಮಲ್ಲಿ ಒಂದ್ ಸ್ವಲ್ಪ ಹುಸು ಜಗ್ಗು ಸರ್. ಅದ ಮುಂದೆ ಯಾವ್ದೇ ನಮ್ಮ ಈಗ ನಾವು ಹೇಳಿದಲ್ಲ ಸರ್ ಆಗಲೇ ಫಾಗರ್ ಮಾಡಿವಲ್ಲ ಮ್ಯಾಗ ಸರ್, ಅವು ಉಸುಗ ಜಗ್ಗಿ ಅದಕ್ಕೆ ಕಿಟ್ ಕುತ್ತನ್ ಸರ್ ಅದು ಬಂದ್ ಹಾಕ ಸರ್ ಆ ಫಾಗರ್ಗಳು, ಅದಕ್ಕೆ ನಾವು ಏನು ಡಬಲ್ ಬಿಲ್ಡರ್ ಅದೇ ಕುಂದ್ರಿಸ್ತೀವಿ ಸರ್. ಸ್ವಂತ ವ್ಯವಸ್ಥೆ ಇದೆ ಇಲ್ಲಿ, ಕರೆಂಟಿನ ವ್ಯವಸ್ಥೆ ಬೇಕಾಗುತ್ತೆ ಅದಕ್ಕೆ. ಕರೆಂಟ್ ನಿಮ್ಗೆ ಸಿಗುತ್ತಾ 24 ಗಂಟೆ? ಇಲ್ಲ ಸರ್, ನಾವು ಟೈಮಿಂಗ್ ನೋಡಿ ಈಗ ಒಂದು ನಮ್ಗೆ 4 ತಾಸು ಕರೆಂಟ್ ಕೊಡ್ತಾರಲ್ಲ ಸರ್, ಅದ್ರಾಗ ನೋಡಿ ನಾವು ಮ್ಯಾನೇಜ್. ನೀರಿನ ಸಮಸ್ಯೆ ಇಲ್ಲ ನಿಮ್ಗೆ ಇಲ್ಲಿ? ಇಲ್ಲ ಸರ್, ಸಾಕಷ್ಟು ನೀರುಗಳು ಅದಾರ. ಆಮೇಲೆ ಮಾರ್ಕೆಟಿಂಗ್ ಈಗ ಸರ್, ಈಗ ಪಾಲಿ ಹೌಸ್ ಆಯ್ತು, ನೀವು ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರಿ, ಕ್ವಾಲಿಟಿ ಚೆನ್ನಾಗಿದೆ, ನೀವು ಕ್ಯಾಪ್ಸಿಕಮ್ ಬೆಳೆಸಿದ್ರಿ, ಟೊಮೆಟೊ ಆಯ್ತು, ಈಗ ಚಿಲ್ಲಿ ಇದೆ, ಮೆಣಸು, ಇನ್ನು ಮುಂದಕ್ಕೆ ಈಗ ಮೆಣಸು ಈಗ 2 ತಿಂಗಳಲ್ಲಿ ಮುಗ್ದು ಹೋಗ್ತದೆ, ಈಗ ಏನು ಐಡಿಯಾ ಹಾಕಿದ್ರಿ? ಮುಂದೆ ಮತ್ತೆ ಸೌತಿಕಾಯಿ ಮಾಡಬೇಕಂದ್ರೆ ಸರ್. ಸೌತಿಕಾಯಿ? ಹೌದು ಸರ್, ಸೌತಿಕಾಯಿ ಗರ್ಕಿನ್ ಸೌತಿಕಾಯಿ ಮಾಡಬೇಕಂದ್ರೆ ಸರ್. ಗರ್ಕಿನ್ ಸೌತಿಕಾಯಿನಾ? ಯಾವ ತರ ಇರ್ತದೆ, ಹಂಗಿದೆ ಅದರದ್ದು ಮಾರ್ಕೆಟಿಂಗ್? ಮೀಡಿಯಂ ಅದು ಒಂದ್ ಕೆಜಿಗೆ 20-22 ರೂಪಾಯಿ ತಗೋತಾರ ಸರ್ ಅದನ್ನ. ಅದು ಈಗ ಎಲ್ಲ ನಮ್ಮ ಬೇರೆ ಕಡೆ ಮಾಡ್ಯಾರ ಸರ್, ಇಲ್ಲಿ ಬಣ್ಣಟ್ಟಿ ಅವೆಲ್ಲ ನಾವು ಮಾಡಬೇಕಂತ ನಿರ್ಧಾರ ಮಾಡಿ ಸರ್. ಗರ್ಕಿನ ಸೌತಿಕಾಯ ಆನಂತರ ಬೇರೆ ಈಗಲಿನ ಯೋಚನೆ ಮಾಡಿದ್ರೆ ಯಾವ್ದು ಬೆಳೆಸಬೇಕಂತ ಮುಂದೆ ನೋಡು ಸರ್. ಯಾವ್ದು ಮಳೆ ಕ್ಯಾಪ್ಸಿಕಮ್ ಮಾಡ್ಬೇಕಂತ ಈಗ ಅಂದ ಒಂಥರ ಸ್ಟೆಪ್ ಸ್ಟೆಪ್ ಹಾಕಿವಲ್ಲ ಸರ್, ಮತ್ತೆ ಪಲ್ಯದಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಮಾಡಬೇಕು, ಮೀಡಿಯಂ ಕ್ಯಾಪ್ಸಿಕಮ್. ಈಗ ಈ ಬಾಗಲಕೋಟೆಯಲ್ಲಿ ಎಷ್ಟು ಪಾಲಿ ಹೌಸ್ ಇದೆ? ಎರಡಿನ ಮನೆ ಸುಮಾರು 50-60 ಅದಾವ ಸರ್. 60 ಕಡೆ ಇದೆ ಇದು ಸರ್ ಪಾಲಿ ಹೌಸ್ಗಳು ಸುಮಾರು ಅದಾವ ಸರ್. ಈ ಬಿಳಗಿ ತಾಲೂಕದಲ್ಲಿ ಸಿಡ್ನೆಟ್ ಅದಾವ ಸರ್. ಸಿಡ್ನೆಟ್ ಅಂದ್ರೆ ಈಗ ಪಾಲಿ ಹೌಸ್ ಒಂದೈತ್ ಸರ್ ಅದು ಬಿಳಗಿ ತಾಲೂಕದ. ಈಗ ಯಾರಾದ್ರೂ ರೈತರು ನಿಮ್ಮ ಈಗ ಸಂದರ್ಶನ ರೇಡಿಯೋಲಿ ಕೇಳ್ತಾ ಇದ್ರೆ, ಅವರು ಪಾಲಿ ಹೌಸ್ ಕಟ್ಬೇಕಂತ ಅದೊಂದು ಕಟ್ಬೇಕಂತ ಮನಸ್ಸು ಮಾಡಿದ್ರೆ ಅವ್ರಿಗೆ ಏನು ಒಂದ್ ಎರಡು ಮಾತಲ್ಲಿ ಹೇಳಿ ಏನೆಲ್ಲ ಮಾಡ್ಬೇಕಂತ ಹೇಳಿ ಅವ್ರಿಗೆ? ಮಾಡ ಸಾಕಷ್ಟು ಅನುಕೂಲ ಆಕತ್ರಿ ಅವ್ರಿಗೆ. ಒಂದೇ ತರ ಬೆಳೆ ಬೆಳೆದು ಲಾಭ ಆಗ್ಬಹುದು ನಷ್ಟ ಆಗ್ಬಹುದು ಸರ್. ನಾವು ಇದೇನೈತಲ್ಲ ಇದು ಅಧಿಕ ಕಡಿಮೆ ಒಂದ್ ಸ್ವಲ್ಪ ಖರ್ಚು ನಾವು ಅತಿವೃಷ್ಟಿ ಅನಾವೃಷ್ಟಿ ಸಂಬಂಧ ನಾವು ಇದನ್ನ ಮಾಡ್ಕೋಬಹುದು ಸರ್. ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಕ ಸರ್, ನಮ್ಗತ್ರ ಸಾಕಷ್ಟು ಲಾಭದಾಯಕ ಆಗಿದೆ ಸರ್. ಸರಿ, ಹಾಗಾದ್ರೆ ಅವರು ನಿಮ್ಮ ಸಂದರ್ಶನ ಕೇಳಿದ್ಮೇಲೆ ಒಂದಷ್ಟು ಅವ್ರಿಗೆ ಗೊತ್ತಾಗುತ್ತೆ ಪಾಲಿ ಹೌಸ್ ಕಟ್ಬಹುದು. ಪಾಲಿ ಹೌಸ್ ಕಟ್ಬೇಕಾದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಬೇಕಾಗತ್ತೆ. ಅವರು ನಿಮ್ಮ ಊರಿಗೆ ಬಂದು ಅಥವಾ ನಿಮ್ಮ ಹತ್ರ ಬಂದು ಅವರು ಪಾಲಿ ಹೌಸ್ ನೋಡ್ಬೇಕಂತ ಆಸೆ ಪಡ್ತಾರೆ, ಅವರು ಬರಬಹುದಾ? ಅವರಿಗೊಂದು ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಮೊಬೈಲ್ ನಂಬರ್ ಕೊಟ್ರೆ ಯಾವ ಹೊತ್ತಲ್ಲಿ ಬರಬಹುದು, ಯಾವ ದಿನ ಬರಬಹುದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಇಲ್ಲೇ ಇರ್ತೇವೆ ಸರ್. ನಾವು 24 hours ಇಲ್ಲೇ, ಒಟ್ಟು 24 ತಾಸು ಇಲ್ಲೇ ಇರ್ತೇವೆ ಸರ್. ನಾವು ಯಾವಾಗ ಬೇಕಾದ್ರೂ ಬಂದು ನಮ್ನ ಭೇಟಿ ಆಗ್ಬೋದು ಸರ್. ನಮ್ ನಂಬರ್ ಇದೆ, ಬೋರ್ಡ್ ಇದೆ, ಯಾವಾಗ ಬೇಕಾದಾಗ ಬರ್ಬೋದು ಸರ್. ಅಂದ್ರೆ ಅವರಿಗೆ ಒಂದು ಫೋನ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? ಕೊಡ್ತೀವಲ್ಲ ಸರ್. ಯಾವ ಸಮಯದಲ್ಲಿ ಅವ್ರು ಫೋನ್ ಮಾಡಬೇಕು ಮತ್ತೆ ಯಾವ ದಿನ ಬರಬೇಕು ಅಂತ ಸ್ವಲ್ಪ ಹೇಳಿ ಅವರಿಗೆ, ಫೋನ್ ನಂಬರ್ ಕೊಡಿ. ಯಾವಾಗ ಬೇಕಾದಲ್ವರಿ ಸರ್, ನಮ್ ನಂಬರ್ ಇರೋದ ಸರ್ 8105776165. ನಂಬರ್ ಯಾವಾಗ ಬೇಕಾದಾಗ ಕರೆ ಮಾಡಬಹುದು ಸರ್. ನೀವು ಬಹಳ ಒಳ್ಳೆ ಮನಸ್ಸಿನವರು, ವಿಶಾಲ ಮನಸ್ಸಿನವರು. ದಿನದ 24 hours ಯಾವ ಬೇಕಾದ್ರೂ ಅವ್ರು ಫೋನ್ ಮಾಡಿದ್ರು ನೀವು ಫೋನ್ ಅನ್ನು ತಗೋತೀರಿ ಅವ್ರದ್ದು, ಅದಕ್ಕೆ ಉತ್ತರ ಕೊಡ್ತೀರಿ ನೀವು, ಅವ್ರು ಮಾರ್ಗದರ್ಶನ ಮಾಡ್ತೀರಿ. ಅಥವಾ ಅವ್ರು ಬಂದು ನೋಡಬೇಕಾದ್ರೂ ಕೂಡ ಆಸೆ ಪಟ್ಟು ಅವ್ರು ಬಂದು ನಿಮ್ಮ ಹತ್ರ ಮಾತಾಡಿಕೊಂಡು ನೋಡ್ಕೊಂಡು ಹೋಗ್ಬಹುದು. ಅವ್ರು ಕೂಡ ಮನಸ್ಸು ಮಾಡಬಹುದು, ಯಾಕಂದ್ರೆ ಇಲಾಖೆಯಿಂದ ಕೂಡ ಒಂದು 50% ಸಬ್ಸಿಡಿ ಸಿಗ್ತದೆ. ಎಸ್ ಸಿ ಎಸ್ ಟಿ ಅವರಾದ್ರೆ ಅವ್ರಿಗೆ 75% ಸಬ್ಸಿಡಿ ಸಿಗುತ್ತೆ. ಇಂಥ ಬಿಜಾಪುರ ಬಾಗಲಕೋಟೆ ಇಲ್ಲಿ ಬಿಸಿಲು ಜಾಸ್ತಿ ಇರುವಂತ ಜಾಗ ನೋಡಿ, ಇಲ್ಲಿ ಇಳುವರಿ ಕೂಡ ಜಾಸ್ತಿ ಬಂದ್ರೆ ಇಂಥ ಒಂದು ಪಾಲಿ ಹೌಸ್ ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ, ಅವರ ಆರ್ಥಿಕ ಸಮಸ್ಯೆ ಕೂಡ ನೀಗುತ್ತದೆ ಅಲ್ವಾ ಉಮೇಶ್ ಅವರೇ? ಸೊ ಈ ಪಾಲಿ ಹೌಸ್ ಬಗ್ಗೆ ನೀವು ಬಹಳಷ್ಟು ಅವರಿಗೆ ತಿಳಿಸ್ತೀರಿ, ತಿಳಿಸಿ ಅವ್ರ ಮನಸ್ಸು ಮಾಡಿದ್ರೆ ಕಟ್ಟಬಹುದು, ಅವ್ರು ಪಾಲಿ ಹೌಸ್ ಕಟ್ಟಬಹುದು, ಒಳ್ಳೆ ಇಳುವರಿ ತಗೋಬಹುದು ಅವರು. ಇನ್ನು ಈ ಪಾಲಿ ಹೌಸ್ ಅಲ್ಲದೆ ಎಷ್ಟು ಜಮೀನಿದೆ? 6 acres ಸರ್ ನಮ್ದು. ಅದೇನಂತ ಸರ್, ಕಬ್ಬು ಹಾಕಿವ ಸರ್. ಇದ್ರ ಜೊತೆಲಿ ಕಬ್ಬು ಕೂಡ ಬೆಳೆಸ್ತೀರಿ? ಅದು ಚೆನ್ನಾಗಿದೆ, ಇಳುವರಿ ಹಾಕಿದೆ. ಅದು 1 acre ನಮ್ದು 80-85 tons ಬರುತ್ತೆ ಸರ್. ನಾವು ಪ್ರತಿ ವರ್ಷ ಅಷ್ಟು ಬೆಳೆಯತೀವಿ ಸರ್. ಎಷ್ಟು ಮಂದಿ ಇದ್ದಾರೆ ನಿಮ್ಮ ಸಂಸಾರದಲ್ಲಿ? ನಾವು ಇಬ್ಬರು ಅಣ್ಣ ತಮ್ಮ ಇದೆ ಸರ್, ನಮ್ಮ ತಂದೆ ತಾಯಿ ಸರ್, 4 ಇದೆ ಸರ್. ಸೊ ಇದೆಲ್ಲ ನಡೆಸೋದು ನೀವೊಬ್ಬರೇ ಅಲ್ವಾ? ನಿಮ್ಮೊಬ್ಬರ ಪ್ರಯತ್ನದಲ್ಲಿ ನಡೀತಾ ಇದೆ ಸರ್. ಮತ್ತೆ ನಾವು ಇಬ್ಬರ ಸರ್, ನಮ್ಮ ತಾಯಿಯವರು ನಾವು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ಏನ್ ತೊಂದ್ರೆ ಇಲ್ಲ, ಅದನ್ನ ಈಗ ಕನ್ವರ್ಟ್ ಮಾಡಿ ಈಗ ತೋಟಗಾರಿಕೆಯಿಂದ ಕೊಡಕತ್ತಾರ. ನೀವು ಯಾರ ಪಾಲಿ ಹೌಸ್ ಮತ್ತು ಸಿಡ್ನೆಟ್ ಮಾಡೋರಿದ್ರೆ ತೋಟಗಾರಿಕೆಯಲ್ಲಿ ನೀವು ಸಂಪರ್ಕಿಸ ಆಯಾ ತಾಲೂಕಿಗೆ ಸಂಪರ್ಕಿಸ್ಬೇಕು. ಸರಿ ಉಮೇಶ್ ಬಸಂತಪ್ಪ ಮೇಟಿ ಅವರೇ, ನೀವೊಬ್ರು ಪ್ರಗತಿಪರ ರೈತರು, ಇಲ್ಲೊಂದು ಪಾಲಿ ಹೌಸ್ ನೀವು ಕಟ್ಟಿದ್ರಿ, ನೀವೊಂದು ಮಾದರಿಯಾಗಿದ್ದೀರಿ. ಬೇರೆಯವರು ಪಾಲಿ ಹೌಸ್ ಕಟ್ಟಬೇಕಾದ್ರೆ ಅವರಿಗೂ ನೀವೊಂದು ಮಾದರಿ ಅಲ್ವಾ? ಇಂಥ ಒಂದು ಪಾಲಿ ಹೌಸ್ ಕಟ್ಟಬೇಕು ಅವರು, ನೀವು ಕಟ್ಟಿದ್ದೀರಿ, ನೀವೊಂದು ಯಶಸ್ವಿ ರೈತ ಅಂತ ನೀವು ನಿಮ್ಮ ಮಾತುಕತೆಯಲ್ಲಿ ಗೊತ್ತಾಯ್ತು. ಇನ್ನಷ್ಟು ಕೆಲಸಗಳು ನಿಮ್ಮ ಕೈಯಲ್ಲಿ ಆಗಲಿ. ಆಕಾಶವಾಣಿಗೆ ನೀವು ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೇಳುವರೆ, ಬಾಗಲಕೋಟೆ ಜಿಲ್ಲೆಯ ಸುನಗ ಗ್ರಾಮದ ಕೃಷಿ ಅನುಭವಿ ಉಮೇಶ್ ಬಸವಂತಪ್ಪ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ನವೀನ್ ಕುಮಾರ್ ಖದ್ರಿ ಅವರು ಸಂದರ್ಶನ ಮಾಡಿದ್ರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಆತ್ಮೀಯರೇ, ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಈಗ ಜನಪದ ಗೀತೆಗಳು.